ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ಬಹಳ ಒಳ್ಳೆ ಸುದ್ದಿಯನ್ನ ಕೊಟ್ಟಿದ್ದಾರೆ. ಈ ಸಲದ ಮಾನ್ಸೂನ್ ಬಹಳ ಚಲೋ ಅದ ಅನ್ನುವಂತಹ ವಿಚಾರವನ್ನ ಅವರು ನಮಗೆ ಹೇಳಿದ್ದಾರೆ. ಆ ಒಂದು ಸಂತೋಷ ಒಂದು ಕಡೆ, ಆದ್ರೆ ಇನ್ನೊಂದು ಸಂತೋಷ ಏನಪ್ಪಾ ಅಂತಂದ್ರೆ, ಕಳೆದ ವಾರ ನಾವು ನೋಡಿದ್ವಿ ಇಲಾಖೆಯವರು ಈ ಸಲ ಮಾನ್ಸೂನ್ ಯಾವಾಗ ಬರ್ತದ ಅನ್ನೋದ್ರ ಬಗ್ಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಸಲ ಮಾನ್ಸೂನ್ ಬಹಳ ಜಲ್ದಿ ಬರುದದ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಹಿಂಗ ನಮಗ ಡಬಲ್ ಡಬಲ್ ಸಂತೋಷ ಅಂತ ಹೇಳಿ ಹೇಳಬಹುದು. ಯಾವಾಗ ಚಲೋ ಮಳೆ ಆಗ್ತದ ಅದ್ರ ಜೊತೆಗೆ ಜಲ್ದಿ ಶುರು ಆಗ್ತದ ಅನ್ನುವಂತಹ ಮಾತು ಬಂದಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಾಂಗವಾಗಿ ಅಡೆತಡೆ ಇಲ್ಲದೆ ನಡೆಯುವಂತಹ ಒಂದು ಸಂದರ್ಭ ಇದು ಅದ ಅನ್ನುವಂತಹ ಏನು ಸಂತೋಷ ಇರಲ್ಲ, ಅದು ಒಂದು ಹೊಸ ಚೈತನ್ಯವನ್ನ ಮೂಡಿಸುವಂತದ್ದು. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಕಳೆದ ವಾರ ಏನು ಪ್ರಸಾರ ಮಾಡಿದ್ವಿ, ಯಾವಾಗ ಮಾನ್ಸೂನ್ ಬರ್ತಾ ಇದೆ ಅನ್ನುವಂತಹ ವಿಚಾರದ ಬಗ್ಗೆ ಅದನ್ನೇ ನಾವು ಕೇಳೋಣ. ಯಾಕಂತಂದ್ರೆ ಅದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಲಿ, ಅದರ ಬಗ್ಗೆ ಮನವರಿಕೆ ಆಗಲಿ ಅಂತೇಳಿ, ಮತ್ತೆ ಇನ್ನೂ ಯಾರ್ಯಾರು ಕೇಳಿರುವುದಿಲ್ಲ ಅವರಿಗೆ ಈ ಒಂದು ಮಹತ್ವದ ಅಂಶದ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಒಂದು ಪ್ರಯತ್ನದೊಳಗೆ ಇದು ಒಂದು ಹೆಜ್ಜೆ ಅಂತೇಳಿ ಹೇಳಬಹುದು. ಆದ್ಮೇಲೆ ಕಳೆದ ವಾರ ನಾವು ಏನು ಅನ್ಕೊಂಡಿದೀವಲ್ಲ ಅದೇ ರೀತಿಯಾಗಿ ವಾತಾವರಣ ಬಹಳ ಅದ್ಭುತವಾಗಿ ವರ್ತನೆ ಮಾಡಿದ ಅಂತ ಹೇಳಿ ಹೇಳಬಹುದು. ನಮ್ಮ ಎಲ್ಲಾ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಕಳೆದ ವಾರ ಒಳ್ಳೆಯ ಮಳೆಯನ್ನ ನಾವು ನೋಡಿದ್ವಿ. ಕೆಲವೊಂದು ಕಡೆ ಭಾರಿ ಮಳೆ ಕೂಡ ಆದಂತಹದ್ದು. ಮಳೆಯ ಮಾಹಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ ಕೆಲವು ಉದಾಹರಣೆಗಳು ನನ್ನ ಕಡೆ ಅದಾವ. ಇಲಾಖೆಯವರು ನೀಡಿದಂತಹ ಒಂದು ಮಾಹಿತಿ ಇದು. ರವಿವಾರ ಮತ್ತು ಸೋಮವಾರದ ನಡುವೆ ಆದಂತಹ ಮಳೆಯ ಮಾಹಿತಿಯನ್ನ ನಾನು ತಮಗೆ ಹೇಳ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆ ಕಕ್ಕೇರಿ ಒಳಗ 13 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. 13 ಸೆಂಟಿಮೀಟರ್, 130 ಮಿಲಿಮೀಟರ್ನಷ್ಟು ಭಾರಿ ಮಳೆ ಆಗಿದೆ. ಸುರಪುರದೊಳಗೆ 10 ಸೆಂಟಿಮೀಟರ್ನಷ್ಟು ಮಳೆ, ಅಂದ್ರೆ 100 ಮಿಲಿಮೀಟರ್, 100. ಇವೆರಡು ಸ್ಥಳಗಳೇನದವ ಸೆಂಚುರಿ ಹೊಡೆದವ ಅಂತ ಹೇಳಿ ಹೇಳಬಹುದು. ರಾಯಚೂರು ಜಿಲ್ಲೆ ಮಸ್ಕಿ ಒಳಗ 90 ಮಿಲಿಮೀಟರ್ನಷ್ಟು ಮಳೆಯಾಗಿದೆ, ಅಂತಂದ್ರೆ 9 ಸೆಂಟಿಮೀಟರ್ ಮಳೆಯಾಗಿದೆ. ಹುಣಸಗಿ ಒಳಗ 8 ಸೆಂಟಿಮೀಟರ್ನಷ್ಟು, ಅಂತಂದ್ರೆ 80 ಮಿಲಿಮೀಟರ್. ಹಾವೇರಿ ಒಳಗ ಅಷ್ಟೇ ಮಳೆ, ಅಂದ್ರೆ 8 ಸೆಂಟಿಮೀಟರ್ನಷ್ಟು. ಆಮೇಲೆ ಕೊಪ್ಪಳ ಜಿಲ್ಲೆಯ ತಾವರಗೇರದೊಳಗ 60 ಮಿಲಿಮೀಟರ್, 6 ಸೆಂಟಿಮೀಟರ್ನಷ್ಟು ಮಳೆ ಆಗ್ಯದ. ಅಂತಂದ್ರೆ ನಾವು ಅನ್ಕೊಂಡಿದ್ವಿ ಕೆಲವೊಂದ್ ಕಡೆ ಉತ್ತಮ ಮಳೆ ಆಗ್ತದ ಅಂತ ಹೇಳಿ ಏನಂತಂದ್ರೆ ಹೇಳಿದ್ರು. ಅದೇ ಪ್ರಕಾರ ಸಾಕಷ್ಟು ಮಳೆಯನ್ನ ಈ ವಾರ ನಾವು ಪಡೆದ್ವಿ. ಇದು ಬಂಗಾಳ ಕೊಲ್ಲಿಯೊಳಗಾದಂತಹ ವಾತಾವರಣದ ಏರಿಳಿತಗಳಿಂದ ಈ ಮಳೆ ನಾವು ಪಡೆದ್ವಿ. ಅದರ ಜೊತೆಗೆ ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ ಮಾನ್ಸೂನ್ ಕ್ರಿಯಾಶೀಲ ಆಗಿರುವಂತಹ ಸೂಚನೆಯನ್ನ ಇದು ಕೊಡುತ್ತದೆ ಅಂತ ಹೇಳಿ ಹೇಳಬಹುದು. ಕಳೆದ ವಾರ ನಾವು ನೋಡಿದ್ವಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗ ಈ ಚಲನೆ ಶುರುವಾಗಿದೆ, ಮಾನ್ಸೂನ್ ಚಲನೆ ಶುರುವಾಗಿದೆ. ಅದರಿಂದಾಗಿ ಮಳೆ ಆಗುವಂತಹ ಏನ್ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ, ಅಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳಿದ್ರು. ಅದೇ ಪ್ರಕಾರ ನಮಗ ಮೊದಲ ಮಳೆ, ನಮ್ಮ ದೇಶಕ್ಕೆ ಮೊದಲ ಮಳೆ ಮಾನ್ಸೂನ್ ಮಳೆ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗಾಗುವಂತದ್ದು. ಮಾನ್ಸೂನ್ನ ಮೊದಲ ಮಳೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗಾಗ್ತದೆ. ಅದು ಸಾಮಾನ್ಯವಾಗಿ May 22 ಆಸುಪಾಸಿನೊಳಗ ಈ ಘಟನೆಗಳು ನಡೀತಾವ. ಆದ್ರೆ ಈ ಸಲ ಬಹಳ ಜಲ್ದಿನೇ ಅಲ್ಲಿ ಶುರುವಾಗಿದೆ. ಸುಮಾರು ಹೆಚ್ಚು ಕಡಿಮೆ 8-9 ದಿವಸ ಜಲ್ದಿನೇ ಶುರುವಾದಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಹಂಗಾಗಿ ನಮ್ಮ ಕೇರಳ ತೀರಕ್ಕೂ ಕೂಡ ಜಲ್ದಿ ಬರುವಂತಹ ಒಂದು ಸೂಚನೆ ಇದರಿಂದ ನಮಗೆ ಸಿಗ್ತದೆ. May 22 ಸಾಮಾನ್ಯವಾಗಿ ಬರುವಂತಹದ್ದು, ಈ ಸಲ ಹೆಚ್ಚು ಕಡಿಮೆ 13-14 ತಾರೀಕಿಗೆ ಅಂತಹ ಲಕ್ಷಣಗಳು ಶುರುವಾಗಿದ್ದು ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳಿ ಹೇಳಬಹುದು. ಈ ನಡುವೆ ನಮಗೆ ಒಳ್ಳೆಯ ಮಳೆ ಕೂಡ ಆಗಿದೆ. ಇದೇ ರೀತಿಯಾಗಿ ಈ ಪೂರ್ವ ಮುಂಗಾರು ಮಳೆ ಅದರ ಜೊತೆಗೆ ಮಾನ್ಸೂನ್ ಎರಡೂ ಕೂಡಿಕೊಂಡನೆ ಶುರು ಆಯ್ತಪ್ಪ ಅಂತಂದ್ರೆ ನಮಗೆ ಬಹಳ ಒಳ್ಳೆ ಅನುಕೂಲ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಆತ್ಮೀಯರೇ, ತಾವು ಕೂಡ ನಮಗೆ ಸಾಕಷ್ಟು ಸ್ಪಂದಿಸಿ ಎಲ್ಲೆಲ್ಲಿ ಮಳೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ತಾವು ವಿಡಿಯೋಗಳನ್ನು ಕಳಿಸಿದ್ದೀರಿ, ಮತ್ತೆ ಆಡಿಯೋ ಕೂಡ ಹಾಕಿದ್ದೀರಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ. ಈಗ ಕಳೆದ ವಾರ ನಾವು ಯಾವ ರೀತಿಯಾಗಿ ಈ ಮಾನ್ಸೂನ್ ಬರುವಂತಹ ದಿನದ ಬಗ್ಗೆ ಏನು ಕಾರ್ಯಕ್ರಮ ಪ್ರಸಾರ ಮಾಡಿದ್ದೀವಿ ಅದನ್ನೇ ನಾವು ಮತ್ತೊಮ್ಮೆ ತಮ್ಮ ಸಲುವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದನ್ನ ತಾವೆಲ್ಲರೂ ಇನ್ನೊಮ್ಮೆ ಕೇಳ್ರಿ ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಸಲ ಮಾನ್ಸೂನ್ ಅದ್ಭುತವಾಗಿದೆ, ಹೆಚ್ಚಿನ ಮಳೆಯನ್ನ ಸುರಿಸ್ತದ ಅನ್ನುವಂತಹ ಮಾತನ್ನ ಈಗಾಗಲೇ ನಾವು ಹೇಳಿವಿ. ಭಾರತೀಯ ಹವಾಮಾನ ಇಲಾಖೆಯವರು 4 ತಿಂಗಳು ನಮ್ಮಲ್ಲಿ ಯಾವ ರೀತಿ ಮಳೆ ಆಗ್ತದ ಅನ್ನೋದ್ರ ಬಗ್ಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟುಬಿಟ್ಟಿದ್ರು. ಅದು ಬಹಳ ಸಂತೋಷದ ವಿಷಯ ಆಗಿತ್ತು ನಮಗೆ. ಯಾಕಂತಂದ್ರೆ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡುವಂತಹ ಸಂದರ್ಭದೊಳಗೆ ಅದೇ ರೀತಿಯಾದಂತಹ ಒಂದು ಮುನ್ಸೂಚನೆಯನ್ನ ಏನು ಹವಾಮಾನ ಇಲಾಖೆಯವರು ಕೊಟ್ಟಿದ್ರು. ವಿಶೇಷವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ಸಲ ಅಧಿಕ ಮಳೆ ಸುರಿಸ್ತದ ಮಾನ್ಸೂನ್ ಅನ್ನುವಂತಹ ಮಾತನ್ನು ಕೇಳಿ ನಿಮಗ ಎಲ್ಲರಿಗೂ ಸಂತೋಷ ಆಗಿತ್ತು ಆ ಸಮಯದೊಳಗ. ಮತ್ತ ಅದೇ ಒಂದು ಸಂತೋಷವನ್ನ ನಾವೀಗ ಮತ್ತೆ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ವಿಚಾರ ಕೂಡ ಅದ. ಅದೇನಪ್ಪ ಅಂತಂದ್ರ ತಾವು ಇಲ್ಲಿ ತನಕ ಕಾಯ್ತಾ ಇದ್ರಿ, ಎಂದ ಬರ್ತದ ಮಾನ್ಸೂನ್ ನಮಗ ಯಾವಾಗ ಶುರು ಆಗ್ತದ ಅನ್ನುವಂಥದ್ದು. ತಾವು ಎಲ್ಲ ಯೋಜನೆ ಮಾಡಿ ತಯಾರಾಗ್ತಾ ಇದ್ದೀರಿ, ಏನ್ ಬೆಳಿ ಬೆಳಿಬೇಕು, ಬೀಜ ಗೊಬ್ಬರ ಹಿಂಗೆಲ್ಲ ಸಂಗ್ರಹ ಮಾಡುವಂತಹ ಒಂದು ಲೆಕ್ಕದೊಳಗ ತಾವು ಇದ್ದೀರಿ. ಅದಕ್ಕ ತಮಗ ಹೇಳಿಬಿಡ್ತೀನಿ ಮೊದಲೇ, ಯಾವಾಗ ಮಾನ್ಸೂನ್ ನಮ್ಮ ಕೇರಳ ತೀರಕ್ಕ ಬರ್ತದ ಅಂತೇಳಿ. ಈಗಾಗಲೇ ಈ ಮಾನ್ಸೂನ್ ಚಟುವಟಿಕೆಗಳೇನದವ, ಇವು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದೊಳಗ ಶುರು ಆಗ್ಯಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ತಜ್ಞರು. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ, ಮೊದಲು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಕ್ಕ ಮಾನ್ಸೂನ್ ಬರ್ತದ. ಹಿಂದೂ ಮಹಾಸಾಗರದಿಂದ ಏನು ಮಾರುತಗಳು ಬರ್ತಾವ, ಅವು ಮೊದಲಿಗೆ ಮಳೆಯನ್ನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದೊಳಗ ಸುರಿಸ್ತಾವ. ಅದು ಹೆಚ್ಚು ಕಡಿಮೆ ಮೇ 19-20 ಸುಮಾರಿಗೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಅದರ ನಂತರ ಕೇರಳ ತೀರಕ್ಕ ಜೂನ್ 1 ಬರುವಂತಹ ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆಯನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈಗಾಗಲೇ ಈ ಮಾನ್ಸೂನ್ ಮಾರುತಗಳು ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಬಂಗಾಳ ಕೊಲ್ಲಿಯ ಸಮುದ್ರದೊಳಗೆ ಚಲಿಸ್ತಾ ಇರುವುದು ಗಮನಾರ್ಹವಾದಂತಹ ಒಂದು ವಿಷಯ ಅಂತ ಹೇಳಬಹುದು. ಇದರ ಬಗ್ಗೆ ಇಲಾಖೆ ಗಮನಿಸ್ತಾ ಇದೆ. ಜಲ್ದಿ ಜಲ್ದಿನೆ ಈ ಚಟುವಟಿಕೆಗಳು ಶುರು ಆಗಿದ್ದಾವ. ಕೆಲವು ದಿನಗಳಿಗೆ ನಮ್ಮಲ್ಲಿ ಅಂದ್ರೆ ಕೇರಳ ತೀರಕ್ಕ ಮಾನ್ಸೂನ್ ಬರುವಂತಹ ಒಂದು ಸಾಧ್ಯತೆಗಳದಾವ ಅಂತ ಹೇಳ್ತಾ ಇದ್ದಾರೆ. ಕೇರಳ ತೀರಕ್ಕ ಯಾವಾಗ ಬರ್ತದ ಅಂತೇಳಿ ತಾವು ಕಾಯ್ತಾ ಇದ್ದೀರಿ. ಆ ಒಂದು ದಿನಾಂಕವನ್ನ ಇಲಾಖೆಯವರು ಹೇಳಿದ್ದಾರೆ, ಅದರ ಅನೌನ್ಸ್ ಕೂಡ ಮಾಡಿದ್ದಾರೆ. ಆ ದಿನಾಂಕವನ್ನ ನಾನು ತಮಗ ಹೇಳ್ತಾ ಇದ್ದೀನಿ. ಈ ಸಲ ಬಹಳ ಜಲ್ದಿ ಬರ್ತಾ ಇದೆ. ಮೇ 27 ಕೇರಳ ತೀರಕ್ಕ ಈ ಸಲದ ಮುಂಗಾರು ಬರ್ತಾ ಇದೆ ಅನ್ನುವಂತಹ ಸುದ್ದಿ ಅದ. ಮೇ 27 ಅಂತಂದ್ರೆ ಇದರೊಳಗೆ ಸ್ಟ್ಯಾಂಡರ್ಡ್ 1-4 ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಇದರ ಜೊತೆಗೆ ಅದ. ಅಂದ್ರೆ ಅದರ ಅರ್ಥ ಏನು ಆಯಿತು ಅಂತಂದ್ರೆ ಮಾನ್ಸೂನ್ ಮೇ 23 ಬರಬಹುದು, ಇಲ್ಲ ಮೇ 30 ಬರಬಹುದು. ಅಂತಂದ್ರೆ 27 ಡೇಟ್ ಫಿಕ್ಸ್ ಮಾಡಿದ್ದಾರೆ, ಇದರೊಳಗೆ 4 ಹೆಚ್ಚು 4 ಕಡಿಮೆ. ಹಂಗಾಗಿ ಮಾನ್ಸೂನ್ ನಮ್ಮ ಕೇರಳ ತೀರಕ್ಕೆ ಬರುವಂತಹ ವ್ಯಾಪ್ತಿ ಏನಪ್ಪಾ ಅಂತಂದ್ರೆ ಮೇ 23 ತನಕ ಏನು ಅವಧಿ ಅದ. ಈ ಅವಧಿ ಒಳಗೆ ಈ ಸಲ ಕೇರಳ ತೀರಕ್ಕೆ ಮುಂಗಾರು ಬರ್ತದ. ಅಂದ್ರ ಈ ಸಲ ಬಹಳ ಜಲ್ದಿ ಮುಂಗಾರು ಬರ್ತದ ಅನ್ನುವಂತಹ ಸೂಚನೆ ಏನದ, ಬಹಳ ಖುಷಿ ಕೊಡುವಂತಹದ್ದು. ಮತ್ತೆ ಅದರ ನಂತರ ಮುಂಗಾರು ಚಟುವಟಿಕೆಗಳು ನಾವು ಶುರು ಮಾಡೋದಕ್ಕೆ ಕೂಡ ನಮಗ ಅನುಕೂಲ ಆಗ್ತದ ಅನ್ನುವಂಥದ್ದು. ತಮಗೆಲ್ಲ ಗೊತ್ತದ, ಭಾರತೀಯ ಹವಾಮಾನ ಇಲಾಖೆ ಬಹಳ ಕರಾರುವಕ್ಕಾದಂತಹ ಒಂದು ಮಾಹಿತಿಯನ್ನ ಇಲ್ಲಿ ತನಕ ಕೊಡ್ಕೋತಾ ಬಂದದ. ಕಳೆದ 20 ಭಾರತೀಯ ಹವಾಮಾನ ಇಲಾಖೆ ಈ ಮುನ್ಸೂಚನೆಯನ್ನ ನಮಗ ನೀಡ್ತಾ ಇದೆ. ಏನೇನು ಅಂತಂದ್ರ ಮಾನ್ಸೂನ್ ಒಳಗೆ ಯಾವ ರೀತಿ ಮಳೆ ಆಗ್ತದ ಅನ್ನುವಂತಹ ಮಾತನ್ನ ಅಲ್ಲದೆ ಯಾವಾಗ ಮಾನ್ಸೂನ್ ಬರ್ತದ ಕೇರಳ ತೀರಕ್ಕ ನಮ್ಮ ಒಳನಾಡಿಗೆ ಯಾವಾಗ ಬರ್ತದ ಅನ್ನುವಂತಹ ವಿಚಾರಗಳನ್ನ ಅದು ಇಲ್ಲಿ ತನಕ ಹೇಳ್ಕೊತ ಬಂದದ. ಕಳೆದ 5 ಒಂದು ಮುನ್ಸೂಚನೆಯನ್ನ ನಾವು ನೋಡಿದ್ರೆ ಯಾವ ರೀತಿ ನಿಖರತೆ ಅದ ಇಲಾಖೆದು ಅನ್ನೋದು ನಮಗ ಗೊತ್ತಾಗ್ತದ. 2020 ಒಳಗ ಮುನ್ಸೂಚನೆ ನೀಡಿದಂತಹ ದಿನಾಂಕ ಅಂತಂದ್ರೆ ಜೂನ್ 5 ಬರ್ತದ ಅಂತೇಳಿ ಇಲಾಖೆಯವರು ಹೇಳಿದ್ರು. ಜೂನ್ 1 ಅದು ಕೇರಳ ತೀರಕ್ಕ ಬಂತು. ಅಂದ್ರೆ ಕರಾರುವಾಕಾದಂತಹ ಒಂದು ಮಾಹಿತಿ ಮುನ್ಸೂಚನೆ. 2021 ನಿರ್ಧಾರವಾದಂತಹ ತಾರೀಕು ಅಂತಂದ್ರೆ ಮೇ 31. ಮಾನ್ಸೂನ್ ಬಂದಿದ್ದು ಕೇರಳ ತೀರಕ್ಕ ಜೂನ್ 3. 2022 ಒಳಗ ಮೇ 27 ಬರ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಮೇ 29 ಮಾನ್ಸೂನ್ ಕೇರಳ ತೀರಕ್ಕ ಆ ವರ್ಷ ಬಂತು. 2023 ಒಳಗ ಜೂನ್ 4 ತಾರೀಕಿಗೆ ಬರ್ತದ ಅನ್ನುವಂತಹ ಒಂದು ಸೂಚನೆ ಇತ್ತು. ಮಾನ್ಸೂನ್ ಕೇರಳ ತೀರಕ್ಕೆ ಬಂದಿದ್ದು ಜೂನ್ 8 ತಾರೀಕು. ಕಳೆದ ವರ್ಷ 2024 May 31 ಬರ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಇಲಾಖೆ May 30 ಕೇರಳ ತೀರಕ್ಕೆ ಕಳೆದ ವರ್ಷ ಮಾನ್ಸೂನ್ ಬಂದು ಮುಟ್ಟಿತು. ಈ ಅಂಕಿಅಂಶಗಳನ್ನು ನಾವು ನೋಡಿದ್ರೆ ಇಲಾಖೆ ಯಾವ ರೀತಿಯಾಗಿ ನಮಗೆ ನಿಖರವಾದಂತಹ ಒಂದು ಮಾಹಿತಿಯನ್ನ ನೀಡುತ್ತಾ ಇದೆ ಅನ್ನೋದು ತಮಗೆ ಅರಿವಿಗೆ ಬರಬಹುದು. ಕಳೆದ 20 ಈ ಒಂದು ಕಾರ್ಯ ನಡೆಕೊಂಡು ಬಂದದ. ಈ ಸಲ ಕೊಟ್ಟಂತಹ ತಾರೀಕು ಅಂತಂದ್ರೆ May 27 ತಾರೀಕು. ಇದರೊಳಗೆ 4 ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಅಂದ್ರೆ May 23 May 30 ತನಕ ಯಾವುದೇ ದಿನ ಆದರೂ ಕೂಡ ಮಾನ್ಸೂನ್ ಕೇರಳ ತೀರಕ್ಕೆ ಬರಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಅದಕ್ಕೆ ನಾವೆಲ್ಲ ಅದರ ಆಗಮನವನ್ನ ಕುರಿತು ಗಮನ ಹರಿಸ್ತಾ ಇರೋಣ. ಮತ್ತೆ ಆ ರೀತಿಯಾಗಿ ನಾವು ನಮ್ಮ ಮುಂದಿನ ಚಟುವಟಿಕೆಗಳನ್ನ ಹಾಕೋಣ ಅಂಥೇಳಿ ಈ ಸಂದರ್ಭದೊಳಗೆ ನಾವು ಯೋಜನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳೋಣ. ಆತ್ಮೀಯರೆ, ಯಾವ ಆಧಾರದ ಮೇಲೆ ಹಿಂಗ ತಾರೀಕನ್ನ ಕೊಡ್ತಾರ ಅನ್ನೋದ್ರ ಬಗ್ಗೆ ಕಳೆದ ವರ್ಷ ಆಯ್ತು, ಅದರ ಹಿಂದಿನ ವರ್ಷಗಳಲ್ಲಿ ಏನೇನು ಅಂಶಗಳನ್ನ ಗಮನಿಸ್ತಾರ ನಮ್ಮ ಇಲಾಖೆಯ ಅಧಿಕಾರಿಗಳು ವಿಜ್ಞಾನಿಗಳು ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿದ್ವಿ. ಈ ಸಲ ಕೂಡ ಅವುಗಳನ್ನ ನಾವು ನೋಡೋಣ. ಅಂದ್ರೆ ಯಾವ್ಯಾವ ಅಂಶಗಳ ಮೇಲೆ ಈ ಮಾನ್ಸೂನ್ ಮಾರುತಗಳ ಚಲನೆ ನಿರ್ಧಾರ ಆಗ್ತದ, ಇವತ್ತೇ ಬರ್ತದ ಅನ್ನುವಂತಹ ಒಂದು ವಿಚಾರಕ್ಕೆ ಯಾವ ರೀತಿ ನಮ್ಮ ತಜ್ಞರು ಬಂದು ನಿರ್ಧಾರವನ್ನ ತಗೋತಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸುಮಾರು 6 ಈ 6 ಮೇಲೆ ಮಾನ್ಸೂನ್ ಮಾರುತಗಳ ಚಲನೆಯನ್ನ ವಿಜ್ಞಾನಿಗಳು ನಿರ್ಧಾರ ಮಾಡ್ತಾರ. ಏನೇನು ಅವು ಅಂಶಗಳು ಅಂತಂದ್ರೆ, ವಾಯುವ್ಯ ಭಾರತದೊಳಗೆ ಕನಿಷ್ಠ ತಾಪಮಾನ ಯಾವ ರೀತಿ ಇರ್ತದ ಅನ್ನೋದನ್ನ ಅಧ್ಯಯನ ಮಾಡ್ತಾರ. ಅದು ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಶ. ವಾಯುವ್ಯ ಭಾರತದೊಳಗೆ ಕನಿಷ್ಠ ತಾಪಮಾನದ ಮೇಲೆ ಈ ಅಂಶಗಳು ಕೂಡ ನಿರ್ಧಾರ ಆಗ್ತದ. ಆಮೇಲೆ ದಕ್ಷಿಣ ಭಾರತದೊಳಗೆ ಮುಂಗಾರು ಪೂರ್ವ ಮಳೆ ಎಷ್ಟು ಪ್ರಮಾಣದೊಳಗೆ ಬಿದ್ದಿದೆ ಅನ್ನೋದನ್ನ ಕೂಡ ವಿಜ್ಞಾನಿಗಳು ಲೆಕ್ಕ ಹಾಕ್ತಾರ. ವಾಯುವ್ಯ ಶಾಂತ ಮಹಾಸಾಗರದ ವಿಚಾರ ನಾವು ಹೇಳುದಾಯ್ತಪ್ಪ ಅಂತಂದ್ರೆ, ವಾಯುವ್ಯ ಶಾಂತ ಮಹಾಸಾಗರದೊಳಗೆ ಸಮುದ್ರ ಮಟ್ಟದ ಮೇಲೆ ಸರಾಸರಿ ಒತ್ತಡ ಎಷ್ಟು ಇತ್ತು ಅನ್ನೋದನ್ನ ಕೂಡ ವಿಜ್ಞಾನಿಗಳು ಲೆಕ್ಕ ಹಾಕೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ದಕ್ಷಿಣ ಚೀನಾ ಸಮುದ್ರದಲ್ಲ, ದಕ್ಷಿಣ ಚೀನಾ ಸಮುದ್ರದಿಂದ ಏನು ಹೊರಗಡೆ ಹೋಗುವಂತಹ ವಿಕಿರಣಗಳಿರ್ತಾವ, ಅಂಥ ವಿಕಿರಣಗಳನ್ನ ಸಹಿತ ಇಲ್ಲಿ ಲೆಕ್ಕ ಹಾಕಲಾಗ್ತಾ ಇದೆ. ಹಿಂದೂ ಮಹಾಸಾಗರದ ಈಶಾನ್ಯ ಭಾಗದೊಳಗೆ ಗಾಳಿಯ ಚಲನೆ ಕೆಳಮಟ್ಟದೊಳಗೆ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕ ಹಾಕ್ತಾರ. ಆಮೇಲೆ ಇಂಡೋನೇಷ್ಯಾ ಪ್ರದೇಶದೊಳಗೆ ಗಾಳಿಯ ಚಲನೆ ವಾತಾವರಣದ ಮೇಲ್ಭಾಗದ ಸ್ತರಗಳಲ್ಲಿ ಯಾವ ರೀತಿ ಇರ್ತದೆ ಅನ್ನುವಂತಹ ಒಂದು ಅಧ್ಯಯನವನ್ನ ಮಾಡಿ, ಅಂದ್ರೆ ಈ 6 ಅಧ್ಯಯನ ಮಾಡಿ ನಮ್ಮ ಮಾನ್ಸೂನ್ ಮಾರುತಗಳು ಹೆಂಗ್ ಚಲಿಸ್ತವೆ, ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಕ್ಕೆ ಯಾವಾಗ ಬರ್ತಾವ, ಮತ್ತೆ ಕೇರಳ ತೀರಕ್ಕೆ ಯಾವಾಗ ಬರ್ತಾವ, ಮುಂದ ಯಾವ ರೀತಿ ಚಲಿಸ್ತಾವ, ಯಾವಾಗ ಚಲಿಸ್ತಾವ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಒಂದು ಐಡಿಯಾ ತಗೊಳ್ಳೋದಕ್ಕೆ ಅವರಿಗೆ ಈ 6 ಅನುಕೂಲ ಒದಗಿಸ್ತಾವ. ಹಿಂಗಾಗಿ ಈ ಹವಾಮುನ್ಸೂಚನೆ ಅನ್ನುವಂತಹದ್ದು ಹೆಚ್ಚು ಕಡಿಮೆ 24 ವಾರದ ಎಲ್ಲ ದಿನಗಳು ಮತ್ತು ವರ್ಷದ ಎಲ್ಲ ದಿನಗಳು ವಾತಾವರಣದ ಅಂಶಗಳನ್ನ ಗಮನಿಸುವಂತಹ ಒಂದು ಪ್ರಕ್ರಿಯೆ ಅಂತೇಳಿ ಹೇಳಬಹುದು. ಅಂತಂದ್ರೆ ನಾವು ಯಾವತ್ತೂ ವಿಜ್ಞಾನಿಗಳು ನಿದ್ದೆ ಮಾಡೋದಿಲ್ಲ, ಯಾವತ್ತೂ ಈ ಕೆಲಸದೊಳಗೆ ನಿರತರಾಗಿರ್ತಾರ ಅನ್ನುವಂತಹ ವಿಚಾರ ತಮ್ಮ ಗಮನದೊಳಗಿರಲಿ. ಈ ಅಂಶಗಳನ್ನ ಅಧ್ಯಯನ ಮಾಡುವಂತಹ ಸಂದರ್ಭದೊಳಗೆ ಬಹಳಷ್ಟು ಅನುಭವ ಬೇಕಾಗ್ತದೆ. ಅದರ ಜೊತೆಗೆ ನಮ್ಮಲ್ಲಿರುವಂತಹ ಉಪಕರಣಗಳು, ಸಾಧನಗಳು, ರಡಾರ್ಗಳು, ಆಮೇಲೆ ಉಪಗ್ರಹಗಳು ಬಹಳ ಕೆಲಸಕ್ಕೆ ಬರ್ತಾವ. ಇವತ್ತ ಏನಾದರೂ ನಾವು ಹವಾಮುನ್ಸೂಚನೆ ಒಳಗೆ ಒಂದು ಅದ್ಭುತವಾದಂತಹ ಸಾಧನೆ ಮಾಡೀವಿ ಅನ್ನೋದಕ್ಕೆ ತಂತ್ರಜ್ಞಾನ ಬಹಳ ದೊಡ್ಡ ಸಹಾಯವನ್ನ ನಮಗೆ ಮಾಡ್ತಾ ಇದೆ. ಆ ತಂತ್ರಜ್ಞಾನದ ಮೂಲಕವಾಗಿ ನಾವು ಇವತ್ತಿನ ದಿವಸ ನಿಖರವಾದಂತಹ ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ಯದ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕು. ಅದಕ್ಕೆ ಇಂಥ ಒಂದು ತಂತ್ರಜ್ಞಾನ ಸರ್ಕಾರ ಎಷ್ಟೆಲ್ಲ ಖರ್ಚು ಮಾಡಿ ಪ್ರಯೋಗಾಲಯಗಳನ್ನ ಮಾಡಿದೆ, ಅಬ್ಸರ್ವೇಟರಿ ಅಂತಂದ್ರೆ ಹವಾಮಾನವನ್ನ ಗಮನಿಸುವಂತಹ ಕೇಂದ್ರಗಳನ್ನ ಮಾಡಿದೆ. ಇಡೀ ಭಾರತದ ತುಂಬೆಲ್ಲ ಇಂಥ ಹವಾಮಾನ ಅಬ್ಸರ್ವ್ ಮಾಡುವಂತಹ ಕೇಂದ್ರಗಳದಾವ, ಅಬ್ಸರ್ವೇಟರಿಗಳದಾವ, ಆಮೇಲೆ ರಡಾರ್ಗಳದಾವ. ಈ ರಡಾರ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಮಾರುತಗಳ ಚಲನೆಯನ್ನ, ಮೋಡಗಳ ಚಲನೆಯನ್ನ ಇವೆಲ್ಲ ಗುರುತು ಹಿಡಿದು ಮಾಹಿತಿಯನ್ನ ಕಳಿಸ್ತಾವ. ಅಂತಹ ಮಾಹಿತಿಯ ಆಧಾರದ ಮೇಲೆ ನಮ್ಮ ವಿಜ್ಞಾನಿಗಳು ಹವಾಮುನ್ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಇದು ಬಹಳ ನಾನು ಸ್ಥೂಲವಾಗಿ ನಿಮಗೆ ಹೇಳದೆ ಬಹಳ ಸೂಕ್ಷ್ಮವಾಗಿ ಹೇಳದಾಯ್ತಪ್ಪ ಅಂತಂದ್ರೆ ಇದು ಬಹಳ ಕಷ್ಟ ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆದ್ರೆ ಏನು ಅಂತಂದ್ರೆ ರಿಸಲ್ಟ್ ನಮಗೆ ಬಹಳ ಮುಖ್ಯವಾದಂತಹದ್ದು, ಪರಿಣಾಮ ನಮಗೆ ಬಹಳ ಮುಖ್ಯವಾದಂತಹದ್ದು. ಏನೇ ಅಧ್ಯಯನ ಅವರು ಮಾಡಿದ್ರು ಕೂಡ ಅದರ ಫೈನಲ್ ಅಂತಿಮ ಫಲಿತಾಂಶ ಏನಾಗ್ತದೆ ಅನ್ನೋದ್ರ ಮೇಲೆ ನಾವು ನಮ್ಮ ಗಮನವನ್ನು ಹರಿಸ್ತೀವಿ. ಬೇಕಾಗಿದ್ದು ನಮಗೆ ಅದು ಫಲಿತಾಂಶ ನಮಗೆ ಬೇಕು. ಇಷ್ಟೆಲ್ಲಾ ಅಂಶಗಳದಾವ, ಆದ್ರೆ ನಮಗೆ ಮಳೆ ಯಾವಾಗ ಬರ್ತದೆ ಅಂತ ಹೇಳಿ ಹೇಳ್ರಿ, ಅಷ್ಟು ಸಾಕು ತಮಗೆ. ಹಂಗ ಅಂಥ ಒಂದು ನಿಖರತೆಯನ್ನ ನಾವು ಪಡಿಬೇಕಾಯ್ತು ಅಂತಂದ್ರ ವಿಜ್ಞಾನಿಗಳ ಒಂದು ಶ್ರಮ ಬಹಳ ಅದ ಅನ್ನುವಂಥ ಮಾತನ್ನ ನಾನು ಇಲ್ಲಿ ತಮಗ ಹೇಳಬೇಕಾಗಿದೆ. ಆತ್ಮೀಯರೇ, ಈ ವರ್ಷ ಬಹಳ ಅದ್ಭುತವಾದಂತಹ ಮಳೆಗಾಲ ಅದ ಅಂತೇಳಿ ಈಗಾಗಲೇ ತಜ್ಞರು ಹೇಳಿದ್ದಾರೆ. ನಾವು ಹೆಚ್ಚು ಕಡಿಮೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ಈ ಸಲ ನಾವು ಪಡೀತಾ ಇದ್ದೀವಿ ಅನ್ನುವಂಥದ್ದು ನಮಗ ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳ್ಬಹುದು. ಇಲ್ಲಿ ನಾವು ಸಾಮಾನ್ಯವಾಗಿ 87 ಸೆಂಟಿಮೀಟರ್ ಪ್ರತಿ ವರ್ಷ ನಮಗೆ ಮಳೆ ಬರುತ್ತದೆ. ಸರಾಸರಿಯಾಗಿ 870 ಮಿಲಿಮೀಟರ್ನಷ್ಟು ಮಳೆಯನ್ನು ಪ್ರತಿ ವರ್ಷ ನಾವು ಪಡೀತಾ ಇದ್ದೀವಿ. ಅಂದ್ರೆ ಇದು 50 ವರ್ಷಗಳ ಸರಾಸರಿಯ ಆಧಾರದ ಮೇಲೆ ತಜ್ಞರು ಹೇಳ್ತಾ ಇದ್ದಾರೆ. 50 ವರ್ಷಗಳಲ್ಲಿ ನಾವು ಇಷ್ಟು ಪಡಿತಾ ಇದ್ದೀವಿ. ಇನ್ನು ಈ ವರ್ಷ ಕೂಡ ನಾವು ಅಷ್ಟು ಪಡೆಯುವಂತಹ ಸಾಧ್ಯತೆಗಳಾದವ. ಆದ್ರೆ ಈ ಸಲದ ಮುನ್ಸೂಚನೆ ಪ್ರಕಾರ 105% ನಾವು ಮಳೆಯನ್ನು ಪಡೀತಾ ಇದ್ದೀವಿ. ಸಾಮಾನ್ಯದ ವ್ಯಾಪ್ತಿ ಏನಪ್ಪಾ ಅಂತಂದ್ರೆ 96% ತನಕ ಏನು ವ್ಯಾಪ್ತಿ ಅದ. ಇದು ಸಾಮಾನ್ಯವಾದಂತಹ ಒಂದು ಮಳೆಯನ್ನ ನಮಗೆ ತೋರಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಮಳೆಯನ್ನ ಈ ವರ್ಷ ನಾವು ಪಡೀತಾ ಇದ್ದೀವಿ. ವಿಶೇಷವಾಗಿ ಅದು ನಾವು ಅದೃಷ್ಟಶಾಲಿಗಳು ಅಂತ ಹೇಳಿ ಹೇಳಬಹುದು. ನಮ್ಮ ಕಲ್ಯಾಣ ಕರ್ನಾಟಕದೊಳಗಿರುವಂತವರು, ಉತ್ತರ ಕರ್ನಾಟಕದೊಳಗಿರುವಂತವರು, ಬಹುತೇಕ ಕರ್ನಾಟಕದೊಳಗ ಇರುವಂತವರು, ಮಹಾರಾಷ್ಟ್ರದೊಳಗಿರುವಂತವರು, ಆಮೇಲೆ ಆಂಧ್ರಪ್ರದೇಶ, ತೆಲಂಗಾಣದೊಳಗ, ಒಡಿಶಾದ ಕೆಲವು ಭಾಗಗಳು, ಜಾರ್ಖಂಡ್ನ ಕೆಲವು ಭಾಗಗಳು, ಉತ್ತರಾಖಂಡ್ನ ಕೆಲವು ಭಾಗಗಳು, ಹಿಂಗ ಈ ಭಾಗದೊಳಗ ಏನು ಈ ಸಲ ಅದ್ಭುತವಾದಂತಹ ಒಂದು ಮಳೆ ಆಗ್ತದ ಅನ್ನುವಂತ ವಿಚಾರವನ್ನ ತಜ್ಞರು ಹೇಳಿದ್ದಾರೆ. ಅದನ್ನ ನಾವು ಯಾವತ್ತೂ ನೆನಪು ಇಟ್ಟುಕೊಳ್ಳೋಣ. ಅದ್ಭುತವಾದಂತಹ ಮಳೆ ಆಗುವಂತಹ ಒಂದು ಸಂದರ್ಭದೊಳಗ ಅದಕ್ಕೆ ನಾವು ತಯಾರಿ ಮಾಡಬೇಕಾಗ್ತದ. ಅದಕ್ಕೆ ಈ ಮಳೆಯ ನೀರನ್ನೇನದ ನಾವು ಸಂಗ್ರಹ ಮಾಡೋದಕ್ಕೆ, ಸೂಕ್ತವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಅದು ಸಿಗುವಾಗ ನಾವು ಕಣ್ಣು ಮುಚ್ಚಿಕೊಂಡ್ರೆ ಅದು ನಮ್ಮ ತಪ್ಪು, ನಮ್ಮ ಅಪರಾಧ ಅಂತ ಹೇಳಿ ಹೇಳಬಹುದು. ಅದಕ್ಕೆ ನಮ್ಮಲ್ಲಿ ಏನೇನು ಸಾಧ್ಯತೆಗಳದಾವ, ನಾವು ನೀರನ್ನು ಹಿಡಿದು ಇಟ್ಟುಕೊಳ್ಳುವಂತಹ ಅವಕಾಶಗಳು ಏನೇನದಾವ ನಮಗೆ, ಆ ಎಲ್ಲ ಅವಕಾಶಗಳನ್ನ ನಾವು ಬಳಸಿಕೊಂಡು ವ್ಯರ್ಥವಾಗಿ ನೀರು ಹರಿದು ಹೋಗಲಾರದಂಗ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದು ಎಲ್ಲಿ ಮಳೆ ನಮಗೆ ಸಿಗ್ತದ ಅಂತ ಪ್ರದೇಶದೊಳಗೆ ನಾವು ನೀರನ್ನು ಹಿಡಿದು ಇಟ್ಟುಕೊಳ್ಳುವಂತಹ ಕೆಲಸ ಮಾಡಬೇಕು. ಬಹಳ ಗಂಭೀರವಾದಂತಹ ಒಂದು ಚಿಂತನೆಯನ್ನ ನಾವು ಮಾಡಲೇಬೇಕಾಗಿದೆ. ಯಾಕಂತಂದ್ರೆ ನಿರಂತರವಾಗಿ ಬೋರ್ವೆಲ್ಗಳನ್ನ ಕೊರೆಯುವುದರಿಂದ, ನೀರನ್ನು ಉಪಯೋಗ ಮಾಡುವುದರಿಂದ, ಮತ್ತೆ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡದೇ ಇರುವುದರಿಂದ ಇವತ್ತು ಅಂತರ್ಜಲದ ಮಟ್ಟ ಎಷ್ಟು ಕುಸಿದಿದೆ ಅಂತಂದ್ರೆ ಕೆಲವೊಂದು ಕಡೆ 1000 ಫೂಟಿಗೆ ಹೋದ್ರೆ ಸಹಿತ ನೀರು ಸಿಗ್ತಾ ಇಲ್ಲ. ನಾಲ್ಕು ಐದು ಬೋರ್ವೆಲ್ಗಳನ್ನು ಕೊರೆದ್ರೂ ಕೂಡ ನಮಗೆ ನೀರು ಸಿಗ್ತಾ ಇಲ್ಲ. ಬೇಸಿಗೆ ಒಳಗಂತೂ ಬಹಳಷ್ಟು ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಕಿಲೋಮೀಟರ್ ಗಟ್ಟಲೆ ನಾವು ನಡೆದು ನೀರು ತರುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಇಷ್ಟೆಲ್ಲ ನಾವು ಕಷ್ಟವನ್ನ ಅನುಭವಿಸ್ತೀವಿ. ಆ ಕಷ್ಟ ಮಳೆ ಬಂದ ಕೂಡಲೇ ನಾವು ಮರೆತು ಬಿಡ್ತೀವಿ. ಹಂಗಾಗಬಾರ್ದಲ್ಲ. ಈಗೇನು ನಾವು ಕಷ್ಟ ಪಡ್ತಾ ಇದ್ದೀವಿ, ಅದರ ಪಾಠವನ್ನ, ಅದರ ಅನುಭವವನ್ನ ನಾವು ಕಲಿತು ನೆನಪಿಟ್ಟುಕೊಂಡು ಮುಂದೆ ನಾವು ಈ ತಪ್ಪನ್ನ ಮಾಡಬಾರದು ಅಂತೇಳಿ ಅನ್ನುವಂತಹ ಒಂದು ವಿಚಾರಕ್ಕೆ ಬರಬೇಕು. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕು. ನಮಗೆ ನಾವೇ ಸಹಾಯ ಮಾಡ್ಕೋಬೇಕಲ್ಲ, ಬೇರೆ ಯಾರು ಸಹಾಯ ಮಾಡ್ತಾರ ನಮಗೆ? ನಮಗೆ ನಾವೇ ಸಹಾಯ ಮಾಡ್ಕೊಂಡಿವಿಪ್ಪ ಅಂತಂದ್ರೆ ನಮ್ಮ ಒಂದು ಕೃಷಿ ಬದುಕನ್ನ ನಾವು ಸುಲಲಿತಗೊಳಿಸಿಕೊಳ್ಬಹುದು, ಸುಗಮಗೊಳಿಸಿಕೊಳ್ಬಹುದು ಅನ್ನುವಂತಹ ಅವಕಾಶಗಳು ಎಲ್ಲ ಅದಾವ. ಅದರೊಳಗೆ ಈ ಸಲ ಏನು ತಜ್ಞರು ಏನು ಒಳ್ಳೆ ವಿಚಾರ ಹೇಳಿದ್ದಾರೆ, ನಮಗೆ ಒಳ್ಳೆ ಮಳೆ ಅದಂತೇಳಿ. ಇಂಥ ಸಮಯದೊಳಗೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಮೈ ಮರೆತು ಕೂಡಬಾರದು. ಹಿಂದಿನ ಅನೇಕ ವರ್ಷಗಳಲ್ಲಿ ಒಳ್ಳೆ ಮಳೆ ಬಂದದ ಆ ಸಮಯದೊಳಗೂ ಸಹಿತ ನಾವು ಮೈ ಮರೆತು ಕೂತಿದ್ವಿ. ಚಲೋ ಮಳೆ ಬಂದಾಗ ಆ ಟೈಮ್ನೊಳಗೆ ಎಷ್ಟು ಬಳಸಿಕೊಳ್ಬೇಕು ಅಷ್ಟು ಬಳಸಿಕೊಂಡು ಉಳಿದಿದ್ದನ್ನೆಲ್ಲ ನಾವು ವ್ಯರ್ಥ ಮಾಡಿವಿ. ಮರುಪೂರ್ಣ ಮಾಡುವಂತಹ ಒಂದು ಕೆಲಸ ನಾವು ಮಾಡಲಿಲ್ಲ. ಹಿಂಗಾಗಿ ಬರುವ ಬೇಸಿಗೆ ಒಳಗನೆ ಬೋರ್ವೆಲ್ಗಳು ಒಣಗಿ ಹೋಗಿದ್ದನ್ನು ಕೂಡ ನಾವು ನೋಡಿವಿ. ಅದಕ್ಕೆ ಈ ಸಲ ದಯವಿಟ್ಟು ಬಹಳ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ, ನೀರು ನಮಗೇನು ಸಿಗ್ತದಲ್ಲ ಅದನ್ನ ಯಾವುದೇ ಕಾರಣಕ್ಕೂ ನಾವು ಪೋಲು ಆಗಲಾರದಂಗ ವ್ಯವಸ್ಥೆ ಮಾಡಿಕೊಳ್ಬೇಕು. ಮತ್ತೊಮ್ಮೆ ಈ ಸಲ ಕೇರಳ ತೀರಕ್ಕೆ ಮುಂಗಾರು ಯಾವ ದಿವಸ ಬರ್ತದ ಅನ್ನುವಂತಹ ವಿಚಾರವನ್ನ ನೆನಪು ಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ಸಲ ಕೇರಳ ತೀರಕ್ಕೆ ಮುಂಗಾರು 27 ಬರ್ತದ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ. ಇದರೊಳಗೆ 4 ದಿವಸಗಳು ಹೆಚ್ಚು ಕಡಿಮೆ ಆಗಬಹುದು ಅಂತಂದ್ರೆ 23 ಬರಬಹುದು ಅಥವಾ 30 ಬರಬಹುದು, ಇಲ್ಲ 23 ರಿಂದ 30 ತನಕ ಯಾವುದೇ ದಿವಸ ಆದರೂ ಕೇರಳ ತೀರಕ್ಕೆ ಬರಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಏನು ತಜ್ಞರು ಕೊಟ್ಟಿದ್ದಾರೆ ಅದನ್ನ ನಾವು ಗಮನಿಸ್ತಾ ಇರೋಣ ಅಂತ ಹೇಳ್ತಾ, ಈಗಾಗಲೇ ಭರಣಿ ನಕ್ಷತ್ರ ನಿರ್ಗಮನ ಆಗಿದೆ. 11 ಭರಣಿ ನಕ್ಷತ್ರದ ನಿರ್ಗಮನ ಆಗ್ಯದ. ಹೊಸ ನಕ್ಷತ್ರ ಕೃತಿಕಾ 11 ಪ್ರವೇಶ ಆಗಿದೆ. ಈ ಕೃತಿಕಾ ಮಳೆಯ ಅವಧಿ 25 ತನಕ ಇರ್ತದ. ಈ ಸಲ ಕೃತಿಕಾ ಮಳೆ ಮಧ್ಯಮ ವೃಷ್ಟಿಯನ್ನ ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಅವಧಿ ಒಳಗ ಮುಂಗಾರು ಚುರುಕಾಗಿರ್ತದ. ಪಶ್ಚಿಮ ಕರಾವಳಿ ಒಳಗ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿರ್ತದ. ದಕ್ಷಿಣ ಕರ್ನಾಟಕದೊಳಗ ಬಿಸಿಲಿನ ಝಳ ಹೆಚ್ಚಾಗಿರ್ತದ. 1 ಮತ್ತು 2ನೇ ಚರಣಗಳಲ್ಲಿ ಕೆಲವು ಕಡೆ ಗುಡುಗಿನಿಂದ ಕೂಡಿದಂತಹ ಸುರಿಮಳೆ ಬರಬಹುದು ಅನ್ನುವಂತಹ ಒಂದು ಸಂಭವನೀಯತೆ ಅದ. ಇನ್ನು ಮಳೆಯ ದಿನಾಂಕಗಳನ್ನು ನೋಡೋಣ. ಮೇ 20, 21, 23 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸೋಣ. ಮೇ 20, 21, 23 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಮೇ 21 ಬರುವ ಮಂಗಳವಾರ ಮೇ 27 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ನೋಡೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಒಳ್ಳೆಯ ಮಳೆಯ ವಾತಾವರಣ ಇರ್ತದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲಾ ದಿನಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಕಳೆದ ವಾರ ಯಾವ ರೀತಿ ನಾವು ನೋಡಿದ್ವಿ ಅಲ್ಲ, ಚಲೋ ಮಳೆ ಕೆಲವೊಂದು ಪ್ರದೇಶಗಳಲ್ಲಿ ಆಯಿತು. 100 ಮಿಲಿಮೀಟರ್ ಕೂಡ ದಾಟಿ ಮಳೆಯನ್ನ ದಾಖಲಿಸಿದಂತಹ ಸ್ಥಳಗಳನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಉತ್ತಮವಾದಂತಹ ಒಂದು ಮಳೆ ಕಳೆದ ವಾರ ನಾವು ನೋಡಿದ್ವಿ. ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಇರುತ್ತದೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಂಗ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಅಂದ್ರೆ ಮೊದಲಿನ 2-3 ದಿನಗಳು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಅದರ ನಂತರ ವಾರಪೂರ್ತಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಗುಡುಗು, ಮಿಂಚು, ಸಿಡಿಲಿನ ವಾತಾವರಣ ಇರಬಹುದಾಗಿದೆ. ಇದು ಸ್ಥೂಲವಾಗಾಯಿತು. ನಾವು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಜಿಲ್ಲಾವಾರು ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22 ಈ ಎರಡು ದಿವಸ ಮಳೆಯಾಗುವ ಸಾಧ್ಯತೆಗಳು 90%. ಶುಕ್ರವಾರ 23, 75 ಶನಿವಾರ 24, 80 ರವಿವಾರ 25 ಮಂಗಳವಾರ 27 ತನಕ 85%. ಬೀದರ್ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 23, 70 ಶನಿವಾರ 24, 75 ರವಿವಾರ 25 ಮಂಗಳವಾರ 27 ತನಕ 80%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22 ಈ ಎರಡು ದಿವಸ 90%. ಶುಕ್ರವಾರ 23, ಶನಿವಾರ 24 ಅಲ್ಲದೆ ಮಂಗಳವಾರ 27 ಈ ಮೂರು ದಿವಸ 75 ರವಿವಾರ 25 ಮತ್ತು ಸೋಮವಾರ 26 ಈ ಎರಡು ದಿವಸ 80%. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 21 ಶನಿವಾರ 24 ತನಕ ಅಲ್ಲದೆ ಸೋಮವಾರ 26 ಮತ್ತು ಮಂಗಳವಾರ 27 ಈ ಆರು ದಿವಸ ಮಳೆಯ ಸಾಧ್ಯತೆಗಳು 80%. ರವಿವಾರ 25 80%. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 21, ರವಿವಾರ 25 ಮಂಗಳವಾರ 27 ತನಕ ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು 90%. ಗುರುವಾರ 27, 85 ಶುಕ್ರವಾರ 23, ಶನಿವಾರ 24 ಈ ಎರಡು ದಿವಸ 80%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 23 ರವಿವಾರ 25 ತನಕ ಅಲ್ಲದೆ ಮಂಗಳವಾರ 27 ನಾಲ್ಕು ದಿವಸ 80, ಸೋಮವಾರ 26 85%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 21 ಮತ್ತು ಸೋಮವಾರ 26 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 85%. ಗುರುವಾರ 27 ಶನಿವಾರ 24 ಅಲ್ಲದೆ ಮಂಗಳವಾರ 27 75 ರವಿವಾರ 25 80%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 27 ಅಲ್ಲದೆ ರವಿವಾರ 25 ಮಂಗಳವಾರ 27 ತನಕ ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 23, ಶನಿವಾರ 24 ಈ ಎರಡು ದಿವಸ 85%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 21, ಗುರುವಾರ 22 ಮತ್ತು ಸೋಮವಾರ 26 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 23, 80 ಶನಿವಾರ 24 ರವಿವಾರ 25 ಮತ್ತು ಮಂಗಳವಾರ 27 ಈ ಮೂರು ದಿವಸ 85%. ಇನ್ನು ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 21, ಗುರುವಾರ 22, ಈ ಎರಡು ದಿವಸ ಮಳೆ ಸಾಧ್ಯತೆಗಳು 90%, ಶುಕ್ರವಾರ 23 ತಾರೀಕು 70, ಶನಿವಾರ 24 ತಾರೀಕು 75, ರವಿವಾರ 25 ಮಂಗಳವಾರ 27 ತನಕ ಮೂರು ದಿನ ಮಳೆ ಸಾಧ್ಯತೆಗಳು 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಮೊದಲಿನ ಮೂರು ದಿವಸಗಳು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು, ಆ ನಂತರ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಆದ್ಮೇಲೆ ಇದು ಸವಿಸ್ತಾರವಾಗಿಯಾಯಿತು. ಈ ಮಳೆಯ ಒಂದು ಸದುಪಯೋಗವನ್ನು ನಮ್ಮ ಎಲ್ಲ ರೈತ ಬಾಂಧವರು ಪಡ್ಕೊಳ್ಬೇಕು. ಆದಷ್ಟು ನೀರನ್ನು ಸಂಗ್ರಹ ಮಾಡಿ ಇಡುವುದರ ಕಡೆ ನಾವು ಗಮನ ಹರಿಸಬೇಕು. ಮಳೆ ನೀರು ಅದು ಯಾವಾಗ ನಮಗೆ ಲಭ್ಯ ಆಗ್ತದ ಅದನ್ನ ಹಿಡಿದಿಡುವುದು ಜಾಣತನ. ಮತ್ತೆ ತಾವೆಲ್ಲ ಜಾಗೃತರಾಗಬೇಕು. ಗುಡುಗು ಮಿಂಚು ಸಿಡಿಲಿನ ವಾತಾವರಣ ಇರುವುದರಿಂದ ಜಾಗೃತರಾಗಿ ತಮ್ಮ ಜಾನುವಾರುಗಳ ಕಡೆಗೆ ಗಮನ ಹರಿಸಬೇಕು, ಜೀವದ ಕಡೆ ಗಮನ ಹರಿಸಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳಾದವಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬೇಡ್ರಿ. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಡಿಪ್ಲೊಮಾ ಮುಗಿಸಿ ಕೆಲಸ ಸಿಗದೆ ಬೇಜಾರಾಗಿದ್ದಾಗ ಯುವನಿಧಿ ಹಣ ಕೆಲಸ ಹುಡುಕೋದಕ್ಕೂ ಸಹಾಯ ಆಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ವರ್ಷಕ್ಕೆ 52,000 ಕೋಟಿ ರೂಪಾಯಿ 5 ಗ್ಯಾರಂಟಿಗೆ ಖರ್ಚು ಮಾಡುತ್ತಿದೆ. ಇದಷ್ಟೇ ಅಲ್ಲ, ವಿಜಯನಗರದ ಹೊಸಪೇಟೆಯಲ್ಲಿ 20 ನಡೆಯೋ ಸರ್ಕಾರದ 2 ವರ್ಷಗಳ ಸಾಧನೆಯ ಸಮರ್ಪಣೆಯಲ್ಲಿ 1,00,000 ಜನರಿಗೆ ಹಕ್ಕು ಪತ್ರವನ್ನ ನೀಡ್ತಿದೆ. ನಾನು ಇಲ್ಲಿಗೆ ಬರ್ತಿದ್ದೀನಿ, ನೀವು ಬನ್ನಿ. ಎಲ್ಐಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನು ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಕೊನೆಯಲ್ಲಿ ಕೇಳಿ, ರಾಯಬಾಗ್ ತಾಲೂಕಿನ ನೀಲಾಜೆ ಗ್ರಾಮದ ಶ್ರೀಮತಿ ನಾಗವ್ವ ಮಲ್ಲಪ್ಪ ಕಾಂಬಳೆ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಅಲ್ಲಿ ಪರಿಶಿವಂತ ಚಲ ಬಳಸೇ ತಿಳಿದ ಹೂಡ ತರ ಚಕಡೆ, ಹೂಡ ತರ ಚಕಡೆ ಗೋಕಾವಿ ವಸ್ತಿಯ ಮಾಡೆ ಎಂದ ಮುಂದಿನ ಪರಿಸಲ ಕೋಡೆ. ಪರಿಸಲ ಕೋಡೆ ನನ್ನೊಳಗೆ ಹೋಗದ ವೈತಾಕ ಡಂಗರ ಸಾರ